ಕೀಡಿ ಏನು ಬಂದಿರ್ತದಲ್ಲ, ಕೆಲವೊಂದು ಕೀಡಿಗಳು ಬೆಳ್ಳಗಾಗಿಬಿಟ್ಟಿರ್ತಾವ, ಬೆಳ್ಳಗಾಗಿರ್ತಾವ. ಅದು ಬೆಳ್ಳಗೆ ಯಾವ್ದಕ್ಕಾಗಿತ್ತಂದ್ರ ನಿಸರ್ಗವಾಗಿ ನ ಆಟೋಮೆಟಿಕ್ ಸಿಲಿಂಡರ್ ನ್ಯೂಮೇರಿಯಲ್ ಅಂತ ಸಿಲಿಂಡರ್ ಆ ಕೀಟಗಳನ್ನ ಅದು ಅದ್ರ ಮೇಲೆ ಬೂಸ್ಟ್ ಆಗಿ ಪರಿವರ್ತನೆ ಆಗಿ ಅದು ಕೀಟ ಸತ್ತಂತೇಳಿ. ಈ ನ್ಯೂಮೇರಿಯಾ ಅಂತ ಸಿಲಿಂಡರ್ ನಾಶಕ ಇದು ಸಿಗ್ತದೆ, ಇದು ನಮ್ಮಲ್ಲಿ ಯೂನಿವರ್ಸ್ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತದೆ. ಇದನ್ನ ನೀವು ನ್ಯೂಮೇರಿಯಾ ಅಂತ ಸಿಲಿಂಡರ್ ನಾಶಕವನ್ನು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರ ಮುಖ್ಯವಾಗಿ ನಾವೇನು ಕಿಡಿ ಜಾತಿಗೆ ಸೇರಿದಂತ ಏನು ಕೀಟಗಳು ಅಂತ ಏನ್ ಹೇಳ್ತೀವಿ, ನೀವೇನು ಈ ಕಾಯಿ ಕೊರಕ ಎಲಿ ತಿನ್ನು ಕೀಟಗಳು ಹೆಚ್ಚಾಗಿ ರೈತರು ಕಾಡ್ತಕ್ಕಂಥ ಅವೇ. ಈ ಸೋಯಾಬೀನ್ ಬೆಳೆಯೊಳಗ, ಶೇಂಗಾ ಬೆಳೆಯೊಳಗ, ಈ ಶೇಂಗಾ ಸುರುಳಿ ಪೂಜೆ ಆಗಿರಬಹುದು, ಈಗ ಗೋಯನ್ ಜೋಳದೊಳಗೆ ಇತ್ತಿತ್ತಲಾಗಿ ಲದ್ದಿ ಹುಳ ಬರುತ್ತೆ, ಆ ಲದ್ದಿ ಹುಳಗ ಈ ನ್ಯೂಮೇರಿಯಾ ರಿಲೈ ಅಂತಕ್ಕಂತ ಒಂದು ಸಿಲಿಂಡರ್ ನಾಶಕ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ. ಇದನ್ನ ಏನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಏನು ಹಾಕಂತ ಹೇಳಿದ್ನಲ್ಲ, ಇದು ಸರಿಯಾಗಿ ಮಿಕ್ಸ್ ಆಗ್ಲಿಕ್ಕೆ ಸ್ವಲ್ಪ ಒಂದು ಶಾಂಪೋ ಚೀಟ್, ಒಂದು ಪ್ರತಿ ನೀರಿಗೆ ಏನು ಒಂದು ಟಾಕಿ ಅಂತ ಯೂಸ್ ಮಾಡ್ತಾರೆ, ಒಂದು ಟಾಕಿಗೆ ಒಂದು ಶಾಂಪೂ ಚೀಟ್ ಹೊಡೆದ್ರೆ ಇದು ಪುಡಿ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದನ್ನು ಸಿಂಪರಣೆ ಮಾಡೋದ್ರಿಂದ ನೀವು ಸಮಗ್ರವಾಗಿ ಹತೋಟಿ ಮಾಡಬಹುದು. ಇಲ್ಲಿ ಒಂದು ಇವು ಏನು ಹೆಚ್ಚಾಗಿ ಈ ತರ ಸಿಲಿಂಡರ್ ನಾಶಕಗಳು ಕೆಲಸ ಮಾಡೋದು, ಸ್ವಲ್ಪ ನಾವೇನು ವಾತಾವರಣದೊಳಗೆ ತಂಪು ಇರತಕ್ಕಂತ ಪ್ರದೇಶದೊಳಗೆ ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೀವಿ, ಸುಮಾರು 75-80 ರಿಲೇಟಿವ್ ಹ್ಯುಮಿಡಿಟಿ ಇರತಕ್ಕ ಆರ್ದ್ರತೆ ಇರತಕ್ಕಂತ ಪ್ರದೇಶದೊಳಗೆ ಇವು ಬಹಳಷ್ಟು ಕೆಲಸ ಮಾಡ್ತಾವ. ಅದೇ ರೀತಿಯಾಗಿ ಇನ್ನೊಂದು ಬಹಳಷ್ಟು ಮುಖ್ಯವಾದ ಒಂದು ಸಿಲಿಂಡರ್ ನಾಶಕ ಅಂದ್ರೆ ಮೆಟ್ರೈಜಿಯಂ ಅಂತ ಹೇಳಿ, ಇತ್ತಿತ್ತಲಾಗಿ ಗಣ್ಯಗಳ ಬಾಧೆ ಬಹಳಷ್ಟು ರೈತರಿಗೆ ಕಂಡು ಬರ್ತಾ ಇದೆ. ಪ್ರತಿಯೊಂದು ಗಣ್ಯುಳ ಅಥವಾ ಗಣ್ಯುಳ ಅಂತ ಏನ್ ಹೇಳ್ತಾರೆ ಅದಕ್ಕೆ ಆ ಬೆಳೆ ಈ ಬೆಳೆ ಅಂತಲ್ಲ, ಪ್ರತಿಯೊಂದು ಬೆಳೆಗೆ ಬರ್ತಾ ಇದೆ. ಈ ಬೆಳೆಯನ್ನ ಇವನ್ ಕೆಲವೊಬ್ಬರು ರೈತರು ನಮ್ಗೆ ಕೇಳ್ತಾ ಇರ್ತಾರೆ, ಏನ ಸರ್ ಎಷ್ಟು ಔಷಧ ಹೊಡೆದ್ರು ಹೋಗೋಲ್ವ್ರಿ ಅವು ಆ ಭೂಮಿಯೊಳಗೆ ಹೋಗ್ಕೊಂಡ್ಬಿಟ್ಟವ್ರಿ ಅಂತೇಳಿ. ಇದಕ್ಕೆ ಅತ್ಯುತ್ತಮವಾದ ಒಂದು ಸಿಲಿಂಡರ್ ನಾಶಕ, ಜೈವಿಕ ಸಿಲಿಂಡರ್ ನಾಶಕ ಏನಂದ್ರೆ ಮೆಟ್ರೈಜಿಯಂ ಎನ್ಸೋಪ್ಲೆ ಅಂತ ಹೇಳಿ. ಇದನ್ನು ಸಹ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತಂದ್ರೆ, ನೀವು 5 ಕೆಜಿ ಮೆಟ್ರೈಜಿಯಂ ಅನ್ನ ಸುಮಾರು 100-200 ಕೆಜಿ ತಿಪ್ಪಿ ಗೊಬ್ಬರದೊಳಗೆ ಮಿಕ್ಸ್ ಮಾಡಿ ಇದನ್ನು ಭೂಮಿಗೆ ಸೇರಿಸೋದ್ರಿಂದ ಈ ಗಣ್ಣುಳ ಅಂತಕ್ಕಂಥ ಪೀಡೆಯನ್ನು ಅಥವಾ ಮಹಾಮಾರಿಯನ್ನ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಬಹುದು. ಅದೇ ರೀತಿಯಾಗಿ ರಸಹೀರುವ ಕೀಟಗಳು ಈಗ ಬಂದಿದಾವ, ರಸಹೀರುವ ಕೀಟಗಳಿಗೆ ವರ್ಟಿಸಿನಿಮ್ ಲೆಕಾನಿ ಅಂತಕ್ಕಂಥ ಒಂದು ಜೈವಿಕ ಸಿಲಿಂಡರ್ ನಾಶಕ ಬಂದದ. ಇದನ್ನು ಸಹ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪರಣೆ ಮಾಡಿದ್ರೆ ರಸಹೀರುವ ಕೀಟಗಳನ್ನು ಅತ್ಯುತ್ತಮವಾಗಿ, ಯಾವುದೇ ರಸಹೀರುವ ಕೀಟಗಳಂದ್ರೆ ನೀವೇನು ಏನು ಜಿಗಿ ಸೀರು ಅಂತ ಹೇಳ್ತೀವಿ, ಹತ್ತಿ ಒಳಗೆ ಉದಾಹರಣೆ, ಹತ್ತಿ ಒಳಗೆ ಮುಟ್ರ ಆಗೈತ್ರಿ, ಮೆಣಸಿನ ಗಿಡದೊಳಗೆ ಮುಟ್ರ ಆಗೈತಿ ಅಂತ ಹೇಳ್ತೀವಲ್ಲ, ಈ ಮುಟ್ರು ಆಗುದು ಎಲ್ಲಿ ಸುತ್ತಾರದ ಒಣಗುದು, ಇವೇನದವ ಅಂದ್ರೆ ಜಾಸಿಡ್ಸ್ ಆಗಿರಬಹುದು, ಎಫಿಡ್ಸ್ ಆಗಿರಬಹುದು, ಈ ತರ ರಸಹೀರುವ ಕೀಟಗಳಂದ್ರೆ ಈ ರೀತಿ ಆಗುತ್ತದೆ. ಆ ರಸಹೀರುವ ಕೀಟಗಳಿಗೆ ಅತ್ಯುತ್ತಮವಾದ ಸಿಲಿಂಡರ್ ವರ್ಟಿಸಿನಿಮ್ ಲಿಕಾನಿ. ಇದೇ ರೀತಿ ಸಾಕಷ್ಟು ಇನ್ನು ಜೈವಿಕ ಸಿಲಿಂಡರ್ ನಾಶಕಗಳು ಅದಾವ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ತಗೊಂಡು ಅದನ್ನು ಬಳಕೆ ಮಾಡಿದ್ರೆ ನೀವು ನಿಸರ್ಗನ ಕಾಪಾಡಿದಂಗಾಗುತ್ತೆ. ಇವೆಲ್ಲ ಖರ್ಚು ಕಡಿಮೆ, ಕೇವಲ ಎಕರೆಗೆ 200 ರೂಪಾಯಿ ಖರ್ಚು ಆಗ್ತದೆ ಅಷ್ಟೇ. ಅವುಗಳನ್ನು ಬಳಕೆ ಮಾಡೋದ್ರಿಂದ ನೀವು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಬಹುದು ಅಂತೇಳಿ ನಾನು ಇಷ್ಟಪಡ್ತೀನಿ. ಬಹಳ ಸಂತೋಷ ಇಂದೂರ್ ಹರಮಠ ಅವರ. ಈ ರಸಹೀರುವ ಕೀಟಗಳಾಗ್ಲಿ, ಲದ್ದಿ ಹುಳು ಆಗ್ಲಿ, ಕಾಯಿಕೊರಕ ಆಗ್ಲಿ, ಆಮೇಲೆ ಎಲೆ ತಿನ್ನು ಕೀಟಗಳು, ಇವುಗಳನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಲಿಕ್ಕೆ ಈ ಜೈವಿಕ ಶಿಲೀಂಧ್ರ ನಾಶಕಗಳು ತುಂಬಾ ಪರಿಣಾಮಕಾರಿ ಅಂತ ಹೇಳಿದ್ರಿ. ಒಟ್ಟಾರೆಯಾಗಿ ಸಮಗ್ರ ಕೀಟ ನಿರ್ವಹಣೆಯೊಳಗ ರಾಸಾಯನಿಕ ಒಂದು ಔಷಧ ಸಿಂಪಡಣೆ ಜೊತೆಗೆ ಈ ಒಂದು ಸಮಗ್ರ ಕೀಟ ನಿರ್ವಹಣೆ ಘಟಕಗಳನ್ನ ಉಪಯೋಗ ಮಾಡಿಕೊಂಡ್ರೆ, ವಿಶೇಷವಾಗಿ ರೈತ ಮಿತ್ರ ಕೀಟಗಳು ಬಳಕೆ ಮಾಡುವಂತದಾಗ್ಲಿ, ಜೈವಿಕ ಕೀಟನಾಶಕಗಳನ್ನು ಉಪಯೋಗ ಮಾಡೋದಾಗ್ಲಿ, ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಉಪಯೋಗ ಮಾಡೋದ್ರಿಂದ ಖಂಡಿತವಾಗಿ ಕಡಿಮೆ ಖರ್ಚಿನೊಳಗ ಕೀಟ ನಿರ್ವಹಣೆ ಮಾಡಬಹುದು ಮತ್ತೆ ಉತ್ತಮ ಬೆಳೆಯನ್ನು ಬೆಳಿಬಹುದು ರೈತ ಅಂತ ಹೇಳಿ ತುಂಬಾ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಿ. ಇಲ್ಲಿವರೆಗೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ ನಿಮಗೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೀಟ ನಿರ್ವಹಣೆ ಕುರಿತು ಇಂದುಧರ ಹಿರೇಮಠ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳೇನ್. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರನ್ನಬೆಳಗ್ಲಿಯ ಮಹಾದೇವಪ್ಪ, ಗಿರಿಮಲ್ಲಪ್ಪ ಮೂರ್ನಾಳ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. Bye. ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರನ್ನಬೆಳಗಲಿಯ ಮಹದೇವಪ್ಪ, ಗಿರಿಮಲ್ಲಪ್ಪ, ಮೂರ್ನಾಳ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು ಕೇಳಿದಿರಿ. ಇನ್ನು ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲ್ಗೆ ಯಲ್ಲಾಪುರ ಮಾರುಕಟ್ಟೆಯಲ್ಲಿ ಅಡಿಕೆ, ಬಿಳಿಗೋಟು ಅಡಿಕೆ 26,899 33,012 ರೂಪಾಯಿಗಳು, ಚಾಲಿಯೆ ಅಡಿಕೆ 34,499 ರೂಪಾಯಿಯಿಂದ 40,299 ರೂಪಾಯಿಗಳು, ಕೋಕ್ ಅಡಿಕೆ 19,300 ರೂಪಾಯಿಯಿಂದ 29,109 ರೂಪಾಯಿಗಳು, ಕೆಂಪು ಗೋಟು ಅಡಿಕೆ 27,019 34,699 ರೂಪಾಯಿಗಳು, ರಾಶಿ ಅಡಿಕೆ 48,389 53,829 ರೂಪಾಯಿಗಳು, ತುಟ್ಟಿಬೆಟ್ಟೆ ಅಡಿಕೆ 38,969 45,369 ರೂಪಾಯಿಗಳು. ಇನ್ನು ಸಿರಿಸಿ ಮಾರುಕಟ್ಟೆಯಲ್ಲಿ ಬೆಟ್ಟೆ ಅಡಿಕೆ 38,913 ರೂಪಾಯಿಯಿಂದ 43,299 ರೂಪಾಯಿಗಳು, ಬಿಳಿ ಗೋಟು ಅಡಿಕೆ 24,599 ರೂಪಾಯಿಯಿಂದ 33,899 ರೂಪಾಯಿಗಳು, ಚಾಲಿ ಅಡಿಕೆ 37,399 ರೂಪಾಯಿಯಿಂದ 40,599 ರೂಪಾಯಿಗಳು, ರಾಶಿ ಅಡಿಕೆ 47,199 ರೂಪಾಯಿಯಿಂದ 48,218 ರೂಪಾಯಿಗಳು, ಕರಿಮೆಣಸು 44,669 ರೂಪಾಯಿಯಿಂದ 48,199 ರೂಪಾಯಿಗಳು ಸಿರಿಸಿ ಮಾರುಕಟ್ಟೆಯಲ್ಲಿ ಇವೆ. ಇನ್ನು ಹುಬ್ಬಳ್ಳಿಯಲ್ಲಿ ಪ್ರತಿ ಕ್ವಿಂಟಾಲಿಗೆ ಪೂನ ಈರುಳ್ಳಿ 500 ರೂಪಾಯಿಯಿಂದ 1,750 ರೂಪಾಯಿಗಳು, ತೆಲಗಿ ಈರುಳ್ಳಿ 400 ರೂಪಾಯಿಯಿಂದ 1,400 ರೂಪಾಯಿಗಳು, ಇನ್ನು ಆಲೂಗಡ್ಡೆ 1,800 ರೂಪಾಯಿಯಿಂದ 2,100 ರೂಪಾಯಿಗಳು ಇವೆ. ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲಿಗೆ ಕೇಳಿದ್ರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ ಕೃಷಿ ವಾರ್ತೆ, ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ತಾಲೂಕು ಸುಳ್ಳದ ಬಸವ್ವ ಚಂದ್ರಯ್ಯ ಮಠಪತಿ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತೀರಿ. ನಂತರ ಪ್ಯಾಟಿದಾರಣಿಯನ್ನು ಕೇಳುತ್ತೀರಿ. ಇನ್ನು ಸಮಯ ಆಗ್ತಾ ಬಂತು ಕೇಳುಗರೆ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೆ ನಮ್ಮೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಕೃಷಿರಂಗ ಪ್ರಸಾರವಾಯಿತು.